ಬ್ರಹ್ಮ ವಾಯುಗಳ ನಂತರದಲ್ಲಿ ಸರಸ್ವತಿ ಭಾರತೀ ದೇವಿಯರ ವಿಚಾರವನ್ನು 9ನೇ ಪದ್ಯದಲ್ಲಿ ತಿಳಿಸ್ತಾರೆ. ಸರಸ್ವತಿ ವೇದಾತ್ಮಿಕ ಭುಜಿ ನರಹರಿ ಗುರುಭಕ್ತಿ ಬ್ರಾಹ್ಮಿ ಪರಮಸುಖಬಲ ಪೂರ್ಣೆ ಶ್ರದ್ಧಾ ಪ್ರೀತಿ ಗಾಯತ್ರಿ ಗರುಡಶೇಷರ ಜನನಿ ಶ್ರೀ ಸಂಕರ್ಷಣ ಜಯಾತನುಜೆ ವಾಣಿ ಕರ್ಣನಿಯಾಮಕೆ ಚತುರ್ದಶ ಭುವನ ಸನ್ಮಾನ್ಯ. ಇಲ್ಲಿ ಸರಸ್ವತಿ ಭಾರತಿ ಇಬ್ಬರೂ ಕೂಡ ಒಂದೇ ಕಕ್ಷೆಯಲ್ಲಿ ಪರಿಗಣನೆ ಆಗೋದ್ರಿಂದ ಪದವಿ ಪ್ರಯುಕ್ತ ಮಾತ್ರ ಸರಸ್ವತಿ ಮೇಲೆ, ಭಾರತೀ ದೇವಿ ಒಂದು ಪದವಿಯಿಂದ ಕೆಳಗೆ. ಆದ್ದರಿಂದ ಅವರಿಬ್ಬರನ್ನು ಕೂಡ ಒಂದೇ ಕಕ್ಷೆಯಲ್ಲಿ ಗಣನೆ ಮಾಡಿ ಒಂದೇ ಪದ್ಯದಲ್ಲಿ ದಾಸರಲ್ಲಿ ತಿಳಿಸ್ತಾರೆ. ಅಕಸ್ಮಾತ್ ಸರಸ್ವತಿಯನ್ನು ಮಾತ್ರ ಹೇಳೋದಾಗಿದ್ದರೆ ವಾಯುಪತ್ನಿಯನ್ನು ಸೂಚನೆ ಮಾಡತಕ್ಕಂಥ ಶ್ರದ್ಧಾನಾಮ ಅಥವಾ ಸಂಕರ್ಷಣಾ ಜಯ ಪುತ್ರಿ ಇದನ್ನು ಹೇಳಬಾರ್ದಾಗಿತ್ತು. ಕೇವಲ ಭಾರತೀ ದೇವಿಯನ್ನು ಹೇಳೋದಾಗಿದ್ದರೆ ಬ್ರಾಹ್ಮಿ ಗಾಯತ್ರಿ ಇದೆಲ್ಲ ಸರಸ್ವತಿಗೆ ಸಂಬಂಧಪಟ್ಟ ಶಬ್ದಗಳು, ಅದನ್ನು ಹೇಳಬಾರ್ದಾಗಿತ್ತು. ಸರಸ್ವತಿ ಭಾರತೀಯರ ಸ್ವರೂಪದಲ್ಲಿ ಸಮಾನರಾಗಿದ್ದರಿಂದ ಪದವಿ ಪ್ರಯುಕ್ತ ವೈಲಕ್ಷಣ್ಯವನ್ನು ವಿವಕ್ಷೆ ಮಾಡದೆ ಇವರನ್ನು ಈ ವಿಚಾರದಲ್ಲಿ ಜೊತೆಯಾಗಿ ಹೇಳಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಇದೇ ರೀತಿಯಾಗಿ ಬ್ರಹ್ಮವಾಯುಗಳ ನಾಮಗಳನ್ನು ಜೊತೆ ಜೊತೆಯಾಗಿ ಹೇಳೋದಕ್ಕೆ ಭಾವಬೋಧಕಾರರು ತಿಳಿಸ್ತಾರೆ. ಬ್ರಹ್ಮವಾಯೋ ಸ್ವರೂಪೇಣ ಸಮಾನತ್ವಾತ್ ಇತ್ಯಾದಿ ಬಹುರೂಪಿಣ ಹಿರಣ್ಯಗರ್ಭ ಇತ್ಯುಕ್ತಂ ಅಂತ. ಆ ಸರಸ್ವತಿ ಮಾತೆ ಭಾರತೀ ದೇವಿಯರಿಗೆ ಇರ್ತಕ್ಕಂಥ ಅನೇಕ ನಾಮಗಳು, ಆ ಎಲ್ಲವೂ ಕೂಡ ಗುಣಪೂರ್ಣ ನಾಮಗಳು, ಗುಣವನ್ನು ನಿಯಮನ ಮಾಡುವಂತಹದ್ದು ಅಥವಾ ಗುಣವನ್ನು ಸೂಚನೆ ಮಾಡುವಂಥ ನಾಮಗಳು ಅಂತ ತಿಳಿಸ್ತಾರೆ. ಮೊದಲಿಗೆ ಸರಸ್ವತಿ ಅಂದರೆ ಸರಸ್ವತಿ ಅಂತ. ಬ್ರಹ್ಮದೇವರ ಪತ್ನಿಯ ಹೆಸರು ಸರಸ್ವತಿ, ಚತುರ್ಮುಖಸ್ಯ ಭಾರ್ಯಾತು ಸರಸ್ವತಿ ಅಂತ ಪ್ರಮಾಣ. ಸರಸ್ ಅನ್ನೋ ಶಬ್ದ ಎಲ್ಲ ಕಡೆಯಲ್ಲೂ ಗಮನ ಮಾಡುವವರು ಅಂತ ಅರ್ಥ, ಸಕಲ ವಿಷಯಗಳನ್ನು ತಿಳ್ಕೊಳ್ಳೋದು ಅಂತ. ಆದ್ದರಿಂದ ಸರಸ್ ಅನ್ನೋ ಶಬ್ದದಿಂದ ಸರ್ವಗಮನತ್ವ ಮತ್ತು ಸರ್ವಜ್ಞತ್ವ ಅಂತ ಎರಡು ಗುಣಗಳು ಸೂಚಿಸಲ್ಪಡತ್ತೆ. ಪರಮ ಮುಖ್ಯ ವೃತ್ತಿಯಿಂದ ಸರಸ್ ಶಬ್ದವಾಚ್ಯ ಪರಮಾತ್ಮ, ಪರಮಾತ್ಮನ ಅನಂತರದಲ್ಲಿ ಅಮುಖ್ಯ ವೃತ್ತಿಯಿಂದ ವೇದಾಭಿಮಾನಿಯಾಗಿರ್ತಕ್ಕಂಥ ಸರಸ್ವತಿಗೆ ಅಸರತ್ ಶಬ್ದದಿಂದಲೇ ಸರಸ್ವತಿ ಅನ್ನೋದು ಹೇಳೋದು. ಬ್ರಹ್ಮದೇವರಿಗೆ ಪರಮಾತ್ಮ ಅತ್ಯಂತ ಪ್ರೀತಿಯ ವಿಷಯನಾಗಿರೋದರಿಂದ ಅವರಿಗೆ ಸರಸ್ವ ಅನ್ನಂಥ ಬ್ರಹ್ಮದೇವರ ಹೆಸರು. ಆ ಸರಸ್ವಾನ್ ನಾಮಕ ಬ್ರಹ್ಮದೇವರ ಪತ್ನಿಯಾಗಿದ್ದರಿಂದ ಸರಸ್ವತಿ ಅಂತ ಬ್ರಹ್ಮ ಪತ್ನಿಗೆ ಹೆಸರು. ವೇದಾತ್ಮಿಕ ಸರಸ್ವತೀ ದೇವಿಯರು ಸರ್ವವೇದಾಭಿಮಾನಿ, ಪರಮ ಮುಖ್ಯ ವೃತ್ತಿಯಿಂದ ಲಕ್ಷ್ಮೀದೇವಿ ವೇದಾಭಿಮಾನಿ, ಲಕ್ಷ್ಮೀದೇವಿ ಅನಂತರದಲ್ಲಿ ಸರ್ವವೇದಾಭಿಮಾನಿತ್ವ ಅನ್ನೋದು ಸರಸ್ವತಿಗೂ ಕೂಡ ಇದೆ. ಅದಕ್ಕೆ ಗರುಡ ಪುರಾಣದ ವಾಕ್ಯವನ್ನು ಕೋಟ್ ಮಾಡಿ ಹೇಳ್ತಾರೆ, ಸರ್ವವೇದಾಭಿಮಾನಿತ್ವ ಸರ್ವವೇದಾತ್ಮಿಕ ಸ್ಮೃತ. ಅದರಿಂದ ಪರಮ ಮುಖ್ಯ ವೃತ್ತಿಯಿಂದ ವೇದಾಭಿಮಾನಿ ಅಂದರೆ ಲಕ್ಷ್ಮೀದೇವಿ, ಪರಮಾತ್ಮನ ಲಕ್ಷ್ಮೀದೇವಿ ಅನಂತರದಲ್ಲಿ ಸರ್ವವೇದಾಭಿಮಾನಿನಿ ಅಂತಾದರೆ ಸರಸ್ವತೀ ದೇವಿ. ಭುಜಿ ಸರ್ವಭೋಗಗಳನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಭೋಗ ಮಾಡ್ತಾರೆ, ಮಹಾಭೋಗ ಸಂಪನ್ನರು. ಅದರಿಂದ ಭುಜಿ ಅಂತ ಸರಸ್ವತೀ ದೇವಿಗೆ ಹೆಸರು. ಅದಕ್ಕೂ ಗರುಡ ಪುರಾಣದ ಪ್ರಮಾಣ, ಭುಂಜತೆ ಸರ್ವಭೋಗಾಂಸ್ತು ವಿಷ್ಣು ಪ್ರೀತ್ಯರ್ಥಮೇವಚ. ಎಲ್ಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮನ ಅನುಸಂಧಾನದಿಂದ ಭೋಗ ಮಾಡೋದರಿಂದ ಭುಜಿ ಅಂತ ಸರಸ್ವತೀ ದೇವಿಗೆ ಹೆಸರು. ಭುಂಜತೆ ಸರ್ವಭೋಗಾಂಸ್ತು ವಿಷ್ಣು ಪ್ರೀತ್ಯರ್ಥಮೇವಚ ಅತಸ್ತು ಭಾರತೀ ಜ್ಞೇಯ ಭುಜಿ ಸಂಜ್ಞಾ ಖಗೋತ್ತಮಾನ್. ಆದ್ದರಿಂದ ಭುಜಿ ಅಂತ. ನರಹರಿ ಮತ್ತು ಗುರುಭಕ್ತಿ, ಪತ್ಯಂತರ್ಗತ ಪರಮಾತ್ಮನನ್ನೇ ದೃಢಭಕ್ತಿಯಿಂದ ಉಪಾಸನೆ ಮಾಡೋದರಿಂದ ನರಹರಿ ಮತ್ತು ಗುರುಭಕ್ತಿ ಅಂತ ಎರಡು ವಿಶೇಷಣಗಳು ಸರಸ್ವತೀ ದೇವಿಗೆ. ಬ್ರಹ್ಮನ ಪತ್ನಿಯಾದ ಕಾರಣ ಬ್ರಾಹ್ಮಿ. ಪರಮಸುಖ ರುದ್ರಾದಿ ದೇವತೆಗಳಿಗಿಂತ ಶ್ರೇಷ್ಠವಾದ ದೋಷರಹಿತವಾದ ಸುಖವನ್ನು ಹೊಂದಿರೋಳು, ಅಜ್ಞಾನಾದಿ ದೋಷರಹಿತಳು. ಬಲಪೂರ್ಣೆ ಸದಾ ಸುಖರೂಪತ್ವಾತ್ ಭಾರತೀತು ಸುಖಾತ್ಮಿಕ. ಸದಾ ಸುಖರೂಪದಿಂದ ಇರೋಳದಿಂದ ಭಾರತಿಗೆ ಸುಖ. ಶ್ರದ್ಧಾ ರೋಚನಾ ಇಂದ್ರಸ್ಯ ಭಾರ್ಯಾತು ಶ್ರದ್ಧಾ ಇತಿ ಪರಿಕೀರ್ತಿತ ಅಂತ ಗರುಡ ಪುರಾಣದ ವಾಕ್ಯವನ್ನು ತಿಳಿಸಿ ಶ್ರದ್ಧಾ ಪ್ರೀತಿ ಭಕ್ತಿಗೆ ಅಭಿಮಾನಿಯಾದ್ದರಿಂದ ಪ್ರೀತಿ ನಾಮಗಳು. ಪ್ರೀತಿ ಅಂದರೆ ಭಗವಂತನಲ್ಲಿ ಮಾಡುವಂತಹ ನಿಷ್ಕಾಮವಾದ ಪ್ರೇಮ ಪ್ರವಾಹ ರೂಪವಾಗಿರ್ತಕ್ಕಂಥ ಸ್ನೇಹ ಭಾವ. ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದಳು ಮತ್ತು ಭಗವಂತನಲ್ಲಿ ಭಕ್ತಿ ಪ್ರೇರಕಳು ಆದ್ದರಿಂದ ಪ್ರೀತಿ ಅಂತ ಭಾರತೀ ದೇವಿಗೂ ಹೆಸರು. ಗಾಯತ್ರಿ ವಿರಿಂಚಿ ನಾಮಕರಾಗಿರ್ತಕ್ಕಂಥ ಬ್ರಹ್ಮದೇವರ ಪತ್ನಿಗೆ ಗಾಯತ್ರಿ ಅಂತ ಹೆಸರು. ಮಹಾವಿರಿಂಚಿ ಭಾರ್ಯಾತು ಗಾಯತ್ರಿ ಪರಿಕೀರ್ತಿತ ಅಂತ ಗರುಡ ಪುರಾಣದಲ್ಲಿ ಈ ವಿಚಾರವನ್ನು ತಿಳಿಸ್ತಾರೆ. ಪ್ರಧಾನ ನಾಮಗಳು ಗಾನದಿಂದ ತನ್ನನ್ನು ಸ್ತೋತ್ರ ಮಾಡುವಂಥವರನ್ನು ರಕ್ಷಣೆ ಮಾಡೋದ್ರಿಂದನೂ ಗಾಯತ್ರಿ, ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ. ಪ್ರಕೃತಿ ನಾಮಗಳಾಗಿರ್ತಕ್ಕಂಥ ಬ್ರಹ್ಮದೇವರ ಪತ್ನಿ ಸತ್ವ ರಜ ತಮೋಗುಣಗಳ ಭೇದದಿಂದ ಮೂರು ರೂಪಗಳನ್ನು ಧಾರಣೆ ಮಾಡ್ತಾಳೆ. ಆ ರೂಪತ್ರಯಗಳೇ ಗಾಯತ್ರಿ, ಸರಸ್ವತಿ ಮತ್ತು ಸಾವಿತ್ರಿ ಅಂತ. ಈ ಮೂರು ರೂಪಗಳು ಅಥವಾ ಮೂರು ಹೆಸರುಗಳು ಕೂಡ ಸರಸ್ವತಿಯ ಹೆಸರು ಅಂತ. ಗರುಡ ಶೇಷರ ಜನನಿ. ಸೂಕ್ಷ್ಮ ಸೃಷ್ಟಿಯಲ್ಲಿ ಪುರುಷ ನಾಮಕ ಬ್ರಹ್ಮದೇವರಿಂದ ಪ್ರಕೃತಿ ನಾಮಕ ಸರಸ್ವತೀ ದೇವಿಯಲ್ಲಿ ಶೇಷದೇವರು ಹುಟ್ಟುತ್ತಾರೆ. ಸೂತ್ರ ನಾಮಕ ವಾಯುದೇವರಿಂದ ಶ್ರದ್ಧಾ ನಾಮಕ ಭಾರತಿಯಲ್ಲಿ ಗರುಡದೇವರ ಜನನ. ವಾಯುದೇವರು ಭಾವಿ ಬ್ರಹ್ಮರು, ಭಾರತೀ ದೇವಿ ಭಾವಿ ಸರಸ್ವತಿ. ಇದರಿಂದ ಗರುಡ ಶೇಷರ ಜನನಿ ಅಂತ ಅವಳನ್ನ ತಿಳಿಸ್ತಾರೆ. ಪುರುಷಾಕ್ಯ ವಿರಿಂಚಸ್ಯ ಸರಸ್ವತ್ಯಾಂ ಖಗೇಶ್ವರ ಪ್ರಧಾನ ಸಮ್ಯಕೋವೋ ವೈಜಾತ ಶೇಷೋ ಮಹಾಬಲ ಅಂತ ಗರುಡ ಪುರಾಣದ ವಾಕ್ಯ. ಶ್ರೀ ಸಂಕರ್ಷಣ ಜಾಯಾ ತನುಜೆ ವಾಣಿ. ಸೂಕ್ಷ್ಮ ಸೃಷ್ಟಿಯಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮನ ದೆಸೆಯಿಂದ ಜಯಾ ನಾಮಕ ಲಕ್ಷ್ಮೀದೇವಿಯಲ್ಲಿ ಸೂತ್ರ ನಾಮಕ ವಾಯುದೇವರು ಹುಟ್ಟಿದರು ಅಥವಾ ಅವತಾರ ಮಾಡಿದರು. ಅವರ ಪತ್ನಿ ಭಾರತಿ. ಭಾರತೀದೇವಿ ವಾಗಭಿಮಾನಿ, ಅಮುಖ್ಯ ವೃತ್ತಿಯಿಂದ ವೇದಾಭಿಮಾನಿ. ಸರಸ್ವತಿ ಭಾರತೀದೇವಿಯರಿಬ್ಬರೂ ಕೂಡ ಅಮುಖ್ಯ ವೃತ್ತಿಯಿಂದ ವೇದಾಭಿಮಾನಿಗಳೇ. ಪರಮ ಮುಖ್ಯ ವೃತ್ತಿಯಿಂದ ಲಕ್ಷ್ಮೀದೇವಿ ವೇದಾಭಿಮಾನಿ. ಆದರೆ ಭಾವಿ ಸರಸ್ವತಿ, ವಾಗಾಭಿಮಾನಿ ದೇವತ ಆದ್ದರಿಂದ ವಾಣಿಯನ್ನು ಹೆಸರು. ಕರ್ಣ ನಿಯಾಮಕೆ, ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನಿಯಾಮಕಳು. ಮಹತ್ತತ್ವಕ್ಕೆ ಅಭಿಮಾನಿಯಾದ್ದರಿಂದ ಮಹತ್ತತ್ವದಿಂದ ಜನ್ಯರಾಗಿರ್ತಕ್ಕಂಥ ಅಹಂಕಾರದ ಅಹಂಕಾರ ಮೊದಲಾಗಿರ್ತಕ್ಕಂಥ ತತ್ವಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕಳಾಗಿದ್ದಾಳೆ. ಅದನ್ನೇ ಕರ್ಣ ನಿಯಾಮಕೆ ಅಂತ ತೋರಿಸ್ತಾರೆ. ಚತುರ್ದಶ ಭುವನ ಸನ್ಮಾನ್ಯೆ, ಬ್ರಹ್ಮಾಂಡಕ್ಕೆ ಒಡೆಯರು ಅಂತಾದರೆ ಬ್ರಹ್ಮದೇವರು. ಪರಮ ಮುಖ್ಯ ವೃತ್ತಿಯಿಂದ ಬ್ರಹ್ಮಾಂಡದ ಒಡೆಯ ಅಧಿಪತಿ ಅಂತಾದರೆ ಪರಮಾತ್ಮ ಸರ್ವೋತ್ತಮ. ಅವನ ನಂತರದಲ್ಲಿ ಬ್ರಹ್ಮಾಂಡಕ್ಕೆ ಒಡೆಯರು ಅಂತಾದರೆ ಚತುರ್ಮುಖ ಬ್ರಹ್ಮದೇವರು. ಈ ಬ್ರಹ್ಮಾಂಡ 14 ಲೋಕಗಳಿಂದ ಕೂಡಿರುವಂಥದ್ದು. ಆದ್ದರಿಂದ ಬ್ರಹ್ಮಾಂಡಗತ 14 ಲೋಕಗಳಲ್ಲಿರುವಂತಹ ಸಜ್ಜನರಿಂದ ಪೂಜಿತಳು, ಸನ್ಮಾನ್ಯೆ. ಅದನ್ನೇ ಚತುರ್ದಶ ಭುವನ ಸನ್ಮಾನ್ಯೆ. ಈ ರೀತಿಯಾಗಿ ಸರಸ್ವತೀ ದೇವಿಯ ಅನೇಕ ನಾಮಗಳಿಂದ ಅವಳ ಮಹಿಮೆಯನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.